ಸಂ ಕೋಪನ ಭಿಕ್ಷವ ದುಃಖಂ ಮರಿಯ ಸಚ್ಚಂ ಜಾತಿ ಪಿ ದುಃಖ ಜರಾಪಿ ದುಃಖ ವ್ಯಾಧಿ ಪಿ ದುಃಖ ಮರಣಂ ಪಿ ದುಃಖಂ ಅಪ್ಪಿಯೇ ಸಂಪಯೋಗೋ ದುಃಖೋ ಪಿಯೇ ವಿಪಯೋಗೋ ದುಃಖೋ ಯಂ ಪಿಚ್ಛಂ ನೋ ಲಭತಿ ತಂ ಪಿ ದುಃಖಂ ಸಂಖಿತ್ತೇ ಪಂಚುಪಾದಾನ ಖಂಧಾ ದುಃಖಾನ್ ಇದಂ ಕೋಪನ ದುಃಖವೇ. ಇದಂ ಕೋಪನ ದುಃಖವೇ ದುಃಖ ಸಮುದಯಂ ಯಂ ಅರಿಯ ಸತ್ಯಂ ಯಾಯಂ ತನ್ಹಾ ಪೂರ್ಣೋದ್ಭವಿಕಾ ನಂದಿರಾಗ ಸಹಗತಾ ತತ್ರ ತತ್ರಾಭಿನಂದಿನಿ ಸೇಯತ್ಥೀರಂ ಕಾಮತಣ್ಹಾ ಭವತಣ್ಹಾ ವಿಭವತಣ್ಹಾ ಇದಂ ಕೋಪನ ಭಿಕ್ಷವೇ. ಇದಂ ಕೋಪನ ಭಿಕ್ಷವೇ ದುಃಖ ನಿರೋಧಂ ಅರಿಯ ಸತ್ಯಂ ಯೋತಃ ಸಾಯೇವ ತಣ್ಹಾಯ ಅಶೇಷ ವಿರಾಗ ನಿರೋಧ ಚಾಗೋ ಪತಿ ನಿಸ್ಸಗೋ ಮುಕ್ತಿ ಅನಾಲಯೋ ಇದಂ ಕೋಪನ ಭಿಕ್ಷವೇ. ಇದಂ ಕೋಪನ ಭಿಕ್ಷವೇ ದುಃಖ ನಿರೋಧಗಾಮಿ ಪಟಿಪದ ಅರಿಯ ಸತ್ಯಂ ಅಯಮೇವ ಅರಿಯೋ ಅಠಂಗಿಕೋ ಮಕ್ಕೋ ದೇಯತ್ತಿದಂ ಸಮ್ಮಾದಿಧಿ ಸಂಕಪೋ ಸಂಚ ಸಂಕಮಂತೋ ಸಂಜೀವ ಸಂವಾಯ ಸಂಸತಿ ಸಮ ಸಮಾ.